ತಕ್ಕ ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ, ತೆಯ್ಯ ತಕ್ಕ ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ. ರಾಜನ್ನ ನೋಡಿದಾಗ ನಾಚಿಕೆನ್ನೆ ಕೆಂಪಾದಾಗ ನಗುತ್ತಾ ನಿಂತ ಮಹಾರಾಣಿ ಬೊಂಬೆ, ತೆಯ್ಯ ತಕ್ಕ ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ. ರಾಜ ರಾಣಿ ಬೊಂಬೆಗೆ ಮಕ್ಕಳೆರಡು ಆಟಕ್ಕೆ, ಮಕ್ಕಳೆರಡು ಆಟಕ್ಕೆ ಮುತ್ತು ರತ್ನ ನೋಟಕ್ಕೆ, ಚಿನ್ನದಂಥ ಗಂಡು ಮುತ್ತಿನಂಥ ಹೆಣ್ಣು, ಚಿನ್ನದಂಥ ಗಂಡಿಗೆ ಧೀರನಂತೆ ಗುಂಡಿಗೆ, ತೆಯ್ಯ ತಕ್ಕ ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ. ರಾಜನ್ನ ನೋಡಿದಾಗ ನಾಚಿಕೆನ್ನೆ ಕೆಂಪಾದಾಗ ನಗುತಾನಿ ಕಾ ಮಹಾರಾಣಿ ಬೊಂಬೆ, ತೆಯ್ಯ ತಕ್ಕ ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ. ಧೀರನಂತೆ ಗುಂಡಿಗೆ ಮಿಂಚಿನಂತೆ ಹೂನಗೆ, ಮಿಂಚಿನಂತೆ ಹೂನಗೆ ಕಂಡುವಾಸಿ ತಂಗಿಗೆ, ಅಣ್ಣ ತಂಗಿ ಕಂಡರೆ ರಾಜ ರಾಣಿ ಗಕ್ಕರೆ, ಎಲ್ಲ ಸೇರಿ ನಕ್ಕರೆ ಬಾಯಿ ತುಂಬ ಸಕ್ಕರೆ, ತೆಯ್ಯ ತಕ್ಕ ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ. ರಾಜನ್ನ ನೋಡಿದಾಗ ನಾಚಿಕೆನ್ನೆ ಕೆಂಪಾದಾಗ ನಗುತ್ತಾ ನಿಂತ ಮಹಾರಾಣಿ ಬೊಂಬೆ, ತೆಯ್ಯ ತಕ್ಕ ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ. ಮಿಂಚಿನಂತೆ ಹೂನಗೆ, ಮಿಂಚಿನಂತೆ ಹೂನಗೆ ಕಂಡು ಆಸೆ ತಂಗಿಗೆ, ಅಣ್ಣ ತಂಗಿ ಕಂಡರೆ ರಾಜ ರಾಣಿ ಗಕ್ಕರೆ, ಎಲ್ಲ ಸೇರಿ ನಕ್ಕರೆ ಬಾಯಿ ತುಂಬ ಸಕ್ಕರೆ, ತೆಯ್ಯ ತಕ್ಕ ಕುಣಿಯೋ ಬೊಂಬೆ, ತಕ್ಕ ತೆಯ್ಯ ತಕ್ಕ ತೆಯ್ಯ ಆಡೋ ಬೊಂಬೆ.